ಲೆಕ್ಕ ಅಂದ್ರ ಈಗ 2 ಲಕ್ಷ ಕೊಟ್ಟು ನಾವು ಕುರಿಗಳನ್ನ ತಂದ್ರೆ ಮಿನಿಮಮ್ ಅಂದ್ರ 3.5 ಲಕ್ಷ 4 ಲಕ್ಷ ತನ ನಮಗ ಆದಾಯ ಇದ್ದೇ ಇರ್ತೈತ್ರಿ. ಅದಕ್ಕೆ ನಾವು ಒಂದು 50,000 ಏನೋ ಹೊರಗಿನ ಫುಡ್ ತಂದಾಗಲಿ ನಮ್ದೇ ಆದ್ರೂ ಖರ್ಚು ಮಾಡಿದ್ರು ರೀ 1.5 ತನನು ನಮ್ಗೆ ಅದ್ರದ ಲಾಭ ಬಂದೇ ಬರ್ತೈತ್ರಿ. ಈಗ ಇಲ್ಲೇ ಬೆಳೆಯೋದ್ರಿಂದ ಕೆಲವೊಂದು ಅರ್ಧ ಕೊಡ್ತೀವ್ರಿ ಬೆಳೆ ಯಾವುದೇ ಬೆಳೆದ್ರು ಅರ್ಧ ಕೊಡೋದ್ರಿಂದ ನಾವು ಎಷ್ಟು ಹೊಲಕ್ಕೆ ಹಾಕಿರ್ತೀವಿ ಆ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿರ್ತೀವ್ರಿ ಅಷ್ಟನ್ನು ತೆಗೆದು ನಾವು ಉಳಿಕಿದ ಬೆಳೆ ಮನೆಗೆ ಇಟ್ಕೋತೇವ್ರಿ. ಅಂದ್ರೆ ನಾ ಏನ್ ಕೇಳುದು, ನೀವು ಇದನ್ನ ಒಂದು ವಹಿ ಒಳಗ ಅದ್ ನೋಟ್ಬುಕ್ ನೊಳಗ ಬರೆದಿಟ್ಟಿರ್ತೀನಿ ಅವ್ರ ಲೆಕ್ಕ ಅಂತ ಹೇಳಿ ಬರೆದಿಟ್ಟಿರ್ತೀವ್ರಿ. ಆದ್ರೆ ಯಾವತ್ತು ನಮ್ಗ ಇಷ್ಟು ಒಂದ್ 10,000 ಲಕ್ಷನಾತು ಇಲ್ಲ 1.5 ಲಕ್ಷದ ಮೇಲನ ನಮ್ಗ ಲಾಭ ಬಂದೈತ್ರಿ. ನಾ ಲಕ್ಷಾನ ಅಂತರೂ ಆಗಿಲ್ರಿ. ಅಂದ್ರೆ ಈಗ ಏನ್ 12 ವರ್ಷದಿಂದ ನೀವು ಮಾಡಾಗತ್ತೀರಿ, ಒಂದೇ ಒಂದು ವರ್ಷನೂ ನೀವು ತೊಂದರೆ ಆಗಿಲ್ಲ? ತೊಂದರೆ ಆಗಿಲ್ರಿ, ಯಾವುದೇ ಕಾರಣಕ್ಕೂ ತೊಂದರೆ ಆಗಿಲ್ಲ. ಈಗ ಏನಾಗ್ತದ, ಕುರಿಗಳು ಅಂತಂದ್ರೆ ಅವಕ್ಕೂ ಜಡ್ಡು ಜಾಪತ್ರೆ ಬರುವಂತದ್ದು, ಏನೋ ಒಂದ್ಸಲ ಹೆಚ್ಚು ಕಡಿಮೆ ಮಳೆ ಆಯ್ತು ಅಥವಾ ವಾತಾವರಣ ಏರ್ಪೇರಾಯ್ತು, ಅವಕ್ಕೂ ಸಾಕಷ್ಟು ತೊಂದರೆಗಳು ಬರ್ತಾ ಇರ್ತಾವ. ಇಂಥದ್ದೇನು ನಿಮ್ಮಲ್ಲಿ ಆಗಿಲ್ಲ ಇಲ್ಲಿ ತನಕ? ಒಂದ್ 5-6 ಕುರಿಗಳು ನಮಗ್ ಲಾಸ್ ಆದ್ರೂ ರೀ, ಅದ ಇದು ಜಾಸ್ತಿ ದಿನ ಬೆಳೆಸಿರ್ತೇವಲ್ರಿ, ಇದಕ್ಕೆ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಕ್ ನಡೀತೈತ್ರಿ. 4-5 ಕುರಿಗಳು ಲಕ್ಷಾನ ಆದ್ರೂ ಇವು ನಾವು ಬೆಳೆಸಿದ ರೀತಿ ಮೇಲೆ ಜಾಸ್ತಿ ರೇಟಿಗೆ ಹೋಗೋದ್ರಿಂದ ನಮಗದ ನಮ್ಗೆ ಲಾಸ್ ಆಗೈತಿ, ನಮ್ಮ ಕೈಯಿಂದ ದುಡ್ಡು ಹೋಗೈತಿ ಅಂತ ಅನ್ನುವಂಗಿಲ್ರಿ. ಅದು ಎಷ್ಟೇ ಆದರೂ ಕುರಿ ಮಾಡಿದ್ರಿಂದ ಲಾಭ ಐತೆ ಅಡ್ಡಿಲ್ಲ, ಲಾಭ ಆಯಿತು. ನಾ ಏನು ಕೇಳೋದು, ಈಗ ಇಂಥ ಒಂದು ಅನಿರೀಕ್ಷಿತಗಳು ಕೆಲವೊಮ್ಮೆ ಆಗ್ತಿರ್ತಾವ, ರೋಗ ಬಂತು, ಏನೋ ತೊಂದರೆ ಆಯ್ತಪ್ಪ, ಈಗ ಕೊರೋನಾ ಬಂತು, ಕೊರೋನಾ ಬಂದ ಕೂಡಲೇ ಇಡೀ ಜಗತ್ತೇ ನಿಂತು ಬಿಡ್ತು. ಅಂಥ ಸಂದರ್ಭದೊಳಗೆ ಈಗ ಏನಾದ್ರು ಕುರಿಗಳಿಗೆ ರೋಗ ಬಂತು, ನಿಮ್ಗೆ ಏನಾದ್ರು ತೊಂದರೆ ಆಯಿತು, ಅವಕ್ಕೆ ನಾವು ಹೆಚ್ಚಿಗೆ ಕಾಳಜಿ ವಹಿಸಬೇಕಾಯ್ತು, ಅಂಥ ಏನಾದ್ರು ಸಂದರ್ಭ ಅದಾನ ಅಂತ? ಕಾಳಜಿ ಅಂದ್ರೆ ಕೆಲವೊಂದು ಕುರಿಗಳನ್ನ ಸಂಗಪ್ಪ ತಾಮ್ರಳ್ಳಿ ಏನೋ ಅವ್ನು ಬಂದು ಈ ಕುರಿ ಹಿಂಗಾಗೈತ್ರಿ, ಇದ ಕಾಯಿಲೆ ಬಂದೈತೆ ಅನ್ನೋದು ತಕ್ಷಣ ಕಂಡು ಹಿಡಿತಾನ್ರಿ. ಅದರಿಂದ ನಾವು ಡಾಕ್ಟರ್ ಸಜೆಷನ್ ತಗೊಂಡ್ರಿ, ಕುರಿಗಳಿಗೆ ಯಾವ್ದ ಇಂಜೆಕ್ಷನ್ ಮಾಡೋದಾಗಲ್ರಿ, ಏನೋ ಮನೆಯೊಳಗಿನ ಕೆಲವೊಂದು ಈಗ ಅದು ಸರಿಯಾಗಿ ಹೊಟ್ಟಿ ಬಾ ಅಂತಂದ್ರೆ ದಪ್ಪ ಆತು ಏನೂ ತಿನ್ಲಿಲ್ಲ ಅಂದ್ರ ರೀ ಮನೆಯೊಳಗಿಂದ ಸೋಡಾ ಪುಡಿ ನಿಂಬಿ ಅನ್ನ ಅಜವಾನ್ ಪೌಡರ್ ಹಾಕಿ ಅದಕ್ಕೆ ಹಾಕೋದ್ರಿಂದ ರೀ ಕೆಲವೊಂದು ಇಂಥವ್ ಗೊರ್ತು ಮಾಡಿಕೊಂಡು ನಾವು ಸ್ಟಾರ್ಟಿಗೆ ಮನೆಯಾಗಿಂದ ಮಾಡೋಕೆ ಪ್ರಯತ್ನ ಮಾಡ್ತೀವಿ ರೀ. ಅಷ್ಟು ಮೀರಿ ಅದು ಕ್ಯೂರ್ ಆಗಲಿಲ್ಲ ಅಂದ್ರೆ ರೀ ಡಾಕ್ಟರ್ ಸಜೆಷನ್ ತಗೊಂಡು ಮಾಡಿದ್ದು ಉಂಟ್ರಿ. ಆದರೂ 4-5 ಮರಿ ಲಕ್ಷಾನ ಆದರೂ ರೀ ಇದು ನಮಗೆ ಒಂದು 50,000 ಕಡಿಮೆ ಆದರೂ 1 ಲಕ್ಷ ತನ ಅಂತರೂ ಲಾಭ ಉಳಿತೈತ್ರಿ. ಈಗ ನೀವು ಏನು ಕುರಿಗಳನ್ನು ತೊಗೊಂಡು ಬರ್ತೀರಿ, ತೊಗೊಂಡು ಬಂದ ನಂತರ ಅದರದೆಲ್ಲ ಉಪಚಾರ ನೀವು ಮಾಡಬೇಕಾದ್ರೆ ಒಂದು ಶೆಡ್ಯೂಲ್ ಮಾಡ್ಕೋಬೇಕಾಗ್ತದೆ. ಅಂದರೆ ಒಂದು ಲಸಿಕೆ ಯಾವ ಟೈಮಿಗೂ ಕೊಡಬೇಕು, ನಾವು ಬೇರೆ ಬೇರೆ ರೋಗಗಳಿರ್ತಾವೆ ಅವಕ್ಕೆ ಲಸಿಕಾ ಕಾರ್ಯಕ್ರಮ ಹಾಕೋಬೇಕಾಗ್ತದೆ. ಈಗ ತಂದಲ್ಲಿಂದ ಅವರಿಗೆ ಕೇಳ್ತೀರ ನೀವು ಮಾಹಿತಿ, ಇದು ನೀವು ಯಾವ್ದು ಲಸಿಕೆ ಕೊಟ್ಟಿರಿ ಅಥವಾ ಏನು ನಾವು ಮುಂದಿನದೆಲ್ಲ ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ನೀವು? ಲಸಿಕೆ ಬಗ್ಗೆ ಹೇಳ್ಬೇಕಂದ್ರೆ ಸಂಗಪ್ಪ ತಾಮ್ರಹಳ್ಳಿ ಆಮೇಲೆ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಗೊತ್ತರಿ ಅದ್ರ ಬಗ್ಗೆ. ನಾ ಅವ್ರ ಇಂಜೆಕ್ಷನ್ ಸಹಿತ ನಮ್ಮ ಮನೆಗಿನವ್ರು ಮಾಡ್ತಾರೆ ಕೆಲವೊಮ್ಮೆ ಡಾಕ್ಟ್ರ್ ಕೇಳ್ಕೊಂಡ್ರಿ, ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲರಿ. ಅದೊಂದು ಬಿಟ್ಟು ಉಳಿಕಿದೆಲ್ಲ ಮ್ಯಾನೇಜ್ಮೆಂಟ್ ನಾವು ಮಾಡ್ತೇವ್ರಿ. ಈಗ ತಾವು ಸದ್ಯಕ್ಕೆ ಎಷ್ಟು ಕುರಿಗಳನ್ನ ಬೆಳೆಸ್ತಾ ಇದ್ದೀರಿ ಮತ್ತೆ ಎಷ್ಟು ಮಾರಾಟ ಮಾಡ್ತೀರಿ ಪ್ರತಿ ವರ್ಷ ಸರಾಸರಿ? ಕಡಿಮೆ ಅಂದ್ರೆ 80 ಹಾಕಿ ಇರ್ತೇವ್ರಿ ಕೇಳ್ರಿ. ಈ ಸಲ ಮೊನ್ನೆ ಎಲ್ಲಾ ಕುರಿಗಳನ್ನ ಕೊಟ್ಟು 10 ಅಷ್ಟ ಇಟ್ಕೊಂಡಿದ್ದೀವ್ರಿ. ಈಗ ಮತ್ತೆ ಜಾಸ್ತಿ 30 ಹಾಕಿವ್ರಿ, ನೆಕ್ಸ್ಟ್ ಒಂದು 30-80 ತನ ಹಾಕಿ ಹಾಕ್ತೇವ್ರಿ. ನಮಗೆ ಚಲೋ ಅನಿಸಿದ್ವು ಅಂದ್ರೆ ನಾವು ಒಮ್ಮೆ 80 ತರಬಹುದ್ರಿ. ಇಲ್ಲ ಅವು ಕುರಿಗಳು ಸರಿಯಾಗಿ ಇದ್ದಿರಲಿಲ್ಲ ಅಂದ್ರೆ ನಾವು ಒಂದು ಬಜಾರೊಳಗೆ 10 ಮತ್ತೊಂದು ಬಜಾರೊಳಗೆ 10 ಹಿಂಗೆ ಮಾಡಿಕೊಂಡು ಅವು 80 ಕುರಿತನ ಸಾಕಾಣಿಕೆ ಮಾಡ್ತಾರೆ. ಈಗೇನು 80 ಕುರಿ ನೀವು ಸರಾಸರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಇದನ್ನ ಇನ್ನೂ ಹೌದು ಒಳ್ಳೆ ಲಾಭ ಅದ, ಇದನ್ನ ನಾವು ಯಾಕೆ ವಿಸ್ತರಣೆ ಮಾಡಬಾರದು ಅಂತ ಹೇಳಿ, ಇದನ್ನ ಏನಾರ ಮತ್ತೆ ಹೆಚ್ಚಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಹೆಚ್ಚಿಗೆ ಮಾಡ್ಬೇಕಂತ ಐತ್ರಿ. ಈಗ ಅವ್ರಿಗೆ ಒಂದ್ ಸ್ವಲ್ಪ ಮನ್ಯಾಗ ಸಪೋರ್ಟ್ ಬೇಕಲ್ರಿ, ಅವರು ಸ್ವಲ್ಪ ಈಗ ನೌಕರಿಯೊಳಗೆ ಬಿಜಿ ಆಗೋದ್ರಿಂದ ಈಗ ಜಾಸ್ತಿ ಇನ್ನು ಅವ್ರ ಸ್ವಲ್ಪ ಫ್ರೀ ಆದ್ರ ಅಂದ್ರ ಜಾಸ್ತಿ ಮಾಡ್ಬೇಕು ಅನ್ನೋದು. ತಾವು ಮಾಡ್ತಾ ಇದ್ದೀರಲ್ಲ? ಹ್ಮ್, ಮಾಡಾಕತ್ತೀವ್ರಿ. ಈಗ ಯಾವ್ದೇ ಈಗ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ನಾವು ಕಟ್ಟುದಾಗಲ್ರಿ, ಈ ಸಡ್ ನಾವು ಜಾಸ್ತಿ ಮಾಡೋದಾಗ್ಲಿ, ಮಾಡ್ಬೇಕಾದ್ರೆ ಮನ್ಯಾಗ ಗಣಮಕ್ಳು ಸಪೋರ್ಟ್ ಬೇಕ್ರಿ. ಅದ ಅದಕ್ಕೆ ಅವ್ರು ಯಾವಾಗ ಫ್ರೀ ಇರ್ತಾರ ಆಗ ಮಾಡಿ 200 ತನನು ಮಾಡ್ಬೇಕು ಅನ್ನೋದು ಐತ್ರಿ ನಮ್ಮ ತಲೆಗ್ರ. ಅಂದ್ರ ಕುರಿ ಸಾಕಣೆ ನಮ್ಮ ಹೆಣ್ಮಕ್ಳು ಕೈಗೊಳ್ಳಬಹುದು ಅಂತಂತೀರಿ, ಯಾರು ಈ ಸಂದರ್ಶನ ಕೇಳ್ತಾ ಇರ್ತಾರೆ ಅವರಿಗೆ ನೀವೇನ್ ಹೇಳ್ತೀರಿ? ಯಾರು ನಿಮ್ಮ ಒಕ್ಕಲ್ತನ ಮಾಡ್ಬೇಕು ಅನ್ನುವಂತ ಒಂದು ಸಂದರ್ಭದೊಳಗ ಕುರಿ ಸಾಕಣೆ ನಮ್ಮ ಹೆಣ್ಮಕ್ಳು ಮಾಡಬಹುದು, ಅವ್ರು ತಗೊಂಡ್ರೆ ಬಹಳ ಅಡ್ಡಿ ಇಲ್ಲ ಅಂತ ಹೇಳಿ ಅನ್ನುವಂಥದ್ದು ಮಾತು ಹೇಳ್ತಾ ಇದ್ರಿ ತಾವು? ಸಾಕಾಣಿಕೆ ಒಬ್ಬ ಎಂತ ಅನ್ಎಜುಕೇಟೆಡ್ ಹೆಣ್ಮಗಳು ಅದಾಳ ಅಂದ್ರು ರೀ ಕುರಿ ಸಾಕಾಣಿಕೆ ಗಣಮಕ್ಳು ಸಹ ಇರ್ಲಾರ್ದನ ಮಾಡಬಹುದ್ರಿ. ನಮ್ಮ ಹೊಲದೊಳಗ ಮೇವು ಹಾಕಿರ್ತೇವ್ರಿ, ಮೇವು ಕತ್ತರಿಸಿ ಹಾಕುದು ದೊಡ್ಡಗದಲ್ರಿ, ಮನೆಯೊಳಗ್ ರಾಶಿ

ಶಕ್ತನೆಂದೆನಿಸಿದ ಮತ್ತ ಸುಯೋಧನ ಶಕ್ತನೆಂದೆನಿಸಿದ